ಆಯ್ಕೆ ಪ್ರಕ್ರಿಯೆ ಮುಂದುವರಿಕೆ. ಒಂದೆರಡು ದಿನಗಳಲ್ಲಿ ನೂತನ ಮುಖ್ಯಮಂತ್ರಿ ನೇಮಕ, ರಣದೀಪ್ ಸಿಂಗ್ ಸುರ್ಜೇವಾಲಾ. ರಸಗೊಬ್ಬರಕ್ಕೆ 1,08,000 ಕೋಟಿ ರೂಪಾಯಿ ಸಹಾಯಧನ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತ್ತು ಇಂದು ವಿಶ್ವ ಡೆಂಗಿ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ, ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಯದಿ ಆಪ್ ಮಚ್ವಾರೆ ತೋ ಚಕ್ರವಾತ್ ಕೆ ಮೌಸಮ್ ಮೇ ಜ್ಯಾದಾ ಸತರ್ಕ ರಹೇ. जाल में ज्यादा मछलियां फंसाने के चक्कर में कहीं आप ही न फंस जाएं। इन साधारण लेकिन जीवन रक्षी उपायों पर ध्यान दें। मौसम की ताजा जानकारी के लिए रेडियो सुनें, टीवी देखें और समाचार पत्र पढ़ें। अपने मोबाइल फोन चार्ज रखें। फोन की बैटरी बचाने के लिए SMS का उपयोग करें। अपने रेडियो सेट के लिए अतिरिक्त बैटरियां रखें। अपनी नाव या राफ्ट सुरक्षित स्थान पर बांधकर रखें। चक्रवात की चेतावनी दिए जाने पर समुद्र में न जाएं। सावधान रहें, सुरक्षित रहें। तैयारी में ही समझदारी। राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 9178? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗ್ರೆ, ಈಗ ಕೇಳಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಹೋರಿಮಂಗಳಾಪುರದ ಪ್ರಗತಿಪರ ಕೃಷಿಕ ಎಂಎಲ್ ಲಿಂಗರಾಜು ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆ ತಾಲೂಕು ಹೋರಿಮಂಗಲಾಪುರದ ಪ್ರಗತಿಪರ ಕೃಷಿಕರಾದ ಲಿಂಗರಾಜು ಅವರು. ಲಿಂಗರಾಜು ಅವರು ಒಂದಷ್ಟು ಜಮೀನಿದೆ, ಬಹಳ ಮುಖ್ಯವಾಗಿ ಪ್ರಧಾನವಾಗಿ ರೇಷ್ಮೆ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ರೇಷ್ಮೆ ಕೃಷಿಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲಿಂಗರಾಜ್ ಅವ್ರಿಗೆ. ನಮಸ್ತೆ ಸರ್. ಲಿಂಗರಾಜ್ ಅವರೇ, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? 6 ವರ್ಷದಿಂದ ಸರ್. 6 ವರ್ಷದಿಂದ ಮಾಡ್ತಾ ಇದ್ದೀರಿ? 11 ರಲ್ಲಿ ಸ್ಟಾರ್ಟ್ ಮಾಡಿದೆ, 6 ವರ್ಷ ಆಗಿದೆ. ಮೊದ್ಲೇನ್ ಮಾಡ್ತಿದ್ರಿ ಅದಕ್ಕಿಂತ ಮೊದಲು? ಜೋಳ, ಹುರಿಯಕಾಂತಿ, ರಾಗಿ ಎಲ್ಲ ಬೆಳೀತಾ ಇದ್ದೆ. ಮೊದ್ಲಿಂದಲೂ ಕೃಷಿನೇ? ಮೊದ್ಲಿಂದಲೂ ಕೃಷಿ. 1998 ನಾನು ಡಿಗ್ರಿ ಮುಗಿಸಿ ಇಲ್ಲಿಗೆ ಬಂದೆ, ಅವತ್ತಿಂದ ಕೃಷಿನೇ. 98. ಏನು ಪದವಿ ಮಾಡಿದ್ರಿ ನೀವು? ಹಾಸನ ಕಲಾ ಕಾಲೇಜ್ನಲ್ಲಿ BA ಪದವಿಯನ್ನು ಉತ್ತೀರ್ಣರಾಗಿದ್ದೆ. BA ಪದವಿ ಮಾಡಿ ಮತ್ತೆ ಮುಂದಕ್ಕೆ ಓದಬೇಕು ಅನ್ನಿಸ್ತಿಲ್ವಾ ನಿಮಗೆ? ಅನ್ನಿಸ್ತು. ಮನೆ ಒಂದು ಸ್ವಲ್ಪ ತೊಂದರೆ ಇದ್ದರಿಂದ ಕೃಷಿ ಕಡೆ ಮನಸ್ಸಿತ್ತು, ಕೃಷಿ ಮಾಡಬೇಕು ಅಂತೆಲ್ಲ ಸೇರ್ಕೊಂಡೆ. ತಂದೆಯವ್ರ ಜಮೀನು ಎಷ್ಟಿತ್ತು? ತಂದೆಯವ್ರ ಜಮೀನು 7-8 ಎಕರೆ ಇದೆ ಸರ್. ಅದರಲ್ಲಿ ಇಲ್ಲಿ 3 ಎಕರೆ ಮಾತ್ರ ಇದೆ. 3 ಎಕರೆಯಲ್ಲಿ 1.5 ಎಕರೆ ರೇಷ್ಮೆ ಮಾಡ್ಕೊಂಡಿದ್ನಿ. ಎಷ್ಟು ಜನ ಮಕ್ಕಳು ನೀವು? ನಾನು ಒಬ್ಬನೇ. ಹೆಣ್ಣು ಮಕ್ಕಳು 4 ಜನ, ನಾನೊಬ್ಬನೇ ಮಗ. 4 ಜನ ಹೆಣ್ಮಕ್ಳು, ನೀವೊಬ್ಬನೇ ಮಗ. ಈಗ ಅಷ್ಟು ಜಮೀನು ನೀವೇ ಮಾಡ್ತಾ ಇದ್ದೀರಿ? ನಾವೇ ಮಾಡ್ತಾ ಇದೀವಿ. ಈ 2.5 ಎಕರೆಯಲ್ಲಿ ಮಾತ್ರ ರೇಷ್ಮೆ ಮಾಡ್ಕೊಂಡಿದ್ನಿ, ಇನ್ನು ಉಳಿದದ್ದು ರಾಗಿ ಬೆಳಿತೀನಿ. ಪೂರ್ತಿ ರಾಗಿನೇ ಬೆಳಿತೀರಾ? ರಾಗಿ ಬೆಳಿತೀನಿ. ಸ್ವಲ್ಪ 1.5 ಎಕರೆ ತೋಟ ಇದೆ. ತೋಟ ಅಷ್ಟೇನು ಚೆನ್ನಾಗಿಲ್ಲ, ನೀರು ಕಡಿಮೆ ಇದ್ರದಿಂದ ತೋಟ ಈ ವರ್ಷ ಸ್ವಲ್ಪ ನೀರು ಚೆನ್ನಾಗಿದೆ, ತೋಟ ಇಂಪ್ರೂವ್ ಮಾಡಬೇಕು. ಈ ರೇಷ್ಮೆ ಬೆಳಿಬೇಕು ಅಂತ ಹೇಳಿ ಯಾಕನ್ನಿಸ್ತು ನಿಮಗೆ? 2016-17 ಪೂರ್ಣ ಬರಗಾಲ, ನೀರೇ ಇಲ್ಲ, ತೋಟಗಳೆಲ್ಲ ಹೋದು, ಬೋರ್ಗಳೆಲ್ಲ ಬತ್ತು ಹೋದು. ನಮ್ಮ ಜೀವನ ಇನ್ನ ಇಲ್ಲಿಗೆ ಸ್ಟಾಪು, ನಾವು ಇನ್ನೇನು ಬೆಂಗಳೂರು ಕಡೆ ಹೋಗ್ಬೇಕು ಅನ್ನಿಸ್ತು. ಆಗ ಕೊನೆಯದಾಗಿ ಯಾರೋ ಸ್ನೇಹಿತರು ಹೇಳಿದರು, ರೇಷ್ಮೆ ಹಾಕು, ಇದರಿಂದ ಆರ್ಥಿಕವಾಗಿ ಪ್ರಬಲರಾಗ್ಬೋದು ಅಂತ. ಆಗ ಸ್ಟಾರ್ಟ್ ಮಾಡಿದೆ. ಅವತ್ತು ನನಗೆ ಬರ್ತಾಯಿದ್ದು 50 ಲೀಟ್ರು 5 ನಿಮಿಷಕ್ಕೆ. ಆ ನೀರಿನಲ್ಲಿ ನಾನು ರೇಷ್ಮೆನ ನೆಟ್ಟೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ಬೆಳೆ ಈ ಬೆಳೆ ಕೈ ಹಿಡಿದೈತೆ, ಯಾವತ್ತೂ ಲಾಸ್ ಆಗಿಲ್ಲ. ಸುಮಾರು ಬಿತ್ತನೆ ಗೂಡೆ ನಾನು ಬೆಳೆಯೋದು CSR2, ಅದರಲ್ಲಿ ಒಳ್ಳೆ ಗುಣಮಟ್ಟದ ರೇಷ್ಮೆಯನ್ನು ಬೆಳಿತೀನಿ. ರೇಟು ಸರಾಸರಿ ಒಂದು 500-800 ರೂಪಾಯಿ ಸಿಗ್ತಾ ಇದೆ. ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಬಹಳ ಸಹಕಾರಿಯಾಗಿದ್ದು ಅಂದ್ರೆ ರೇಷ್ಮೆ. ಅಷ್ಟು ಕಡಿಮೆ ನೀರಿನಲ್ಲಿ ಹೆಂಗೆ ಹಿಪ್ನೇರಳೆ ಬೆಳೆಯಕ್ಕೆ ಸಾಧ್ಯ ಆಯ್ತು ನಿಮಗೆ? ಇಲ್ಲ ಸರ್, ಹಿಪ್ನೇರಳೆಗೆ ಜಾಸ್ತಿ ನೀರು ಕೇಳಲ್ಲ. ಇಲಾಖೆಯವರು ಬಿಳಿದಾರೆ ಫಾರಮಿಗೆ ಕರ್ಕೊಂಡು ಹೋದ್ರು, ಅಲ್ಲಿ 10x10 ಕಡಿಮೆ ನೀರಿನಲ್ಲಿ ಬೆಳಿಬೋದು ಮರಗಡ್ಡಿ ಮಾಡ್ಕೊಂಡ್ರೆ ಅಂತ ತೋರಿಸಿದ್ರು. ಅದನ್ನ ಬಂದು ಪ್ರಯೋಗ ಮಾಡಿದೆ, ಅದರಲ್ಲಿ ಸಕ್ಸಸ್ ಆದೆ. 10x10 2 ವರ್ಷ ಬೇಕು ಅದು ಸಪ್ಪರಕ್ಕೆ. 2 ವರ್ಷ ಆದ್ಮೇಲೆ ಒಳ್ಳೆ ಗುಣಮಟ್ಟದ ಸಪ್ಪರತ್ತೆ ಬೆಳಿಬಹುದು ಸರ್. ಒಂದು ಬ್ಯಾಚ್ಗೆ ಇವತ್ತು ಈ 450 ಗುಣಿಲಿ 250 ಮಟ್ಟೆ ಮೇಸ್ತೀನಿ. ಈಗ ಮೊದಲು ಎಷ್ಟು ಎಕರೆಗೆ ಹಾಕೊಂಡ್ರಿ ನೀವು? ಮೊದಲು 1 ಎಕರೆಗೆ ಹಾಕೊಂಡೆ 2017, ಅದು 1 ಎಕರೆಯಲ್ಲಿ 150 ಮಟ್ಟೆ ಮೇಸ್ತಾ ಇದ್ದೆ. ಆಮೇಲೆ ಮತ್ತೆ 1.5 ಎಕರೆಗೆ ಹಾಕಿದೆ 2018. ಇದರಲ್ಲಿ ಮೊದಲು ಸ್ಟಾರ್ಟಿಂಗ್ ಒಂದು 50 ಮಟ್ಟೆ ಮೇಯ್ತು, ಆಮೇಲೆ ಒಂದು 3 ಕಟಾವು ಆದ್ಮೇಲೆ 150 ಮಟ್ಟೆ 200 ಮಟ್ಟೆ 250 ಮಟ್ಟೆ ಮೇಯ್ತಾ ಇದೆ. ಇಲಾಖೆಯವರು ಹೇಳ್ತಾರೆ ಗುಣಿಗೊಂದು ಮೊಟ್ಟೆ ಮೇಯುತ್ತೆ ಅಂತ, ಅದು ಮೇಯಲ್ಲ. ರೈತರ ಅನುಭವದ ಪ್ರಕಾರ 2 ಗುಣಿಗೊಂದು ಮೊಟ್ಟೆ ಮೇಯುತ್ತೆ ಸರ್. ಯಾವ ತಳಿ ಹಿಪ್ನೇರಳೆ ಹಾಕೊಂಡಿದ್ರಿ? ವಿ1 ತಳಿ ಸರ್. 2 ಪದ್ಧತಿನಲ್ಲೂ ವಿ1 ಹಾಕೊಂಡಿದ್ರಿ? 2 ಪದ್ಧತಿಯಲ್ಲೂ ವಿ1 ತಳಿ. ಅದ್ ಸಾಲುಗಡ್ಡಿಲೂ ವಿ1 ಹಾಕಿದೆ, ಅದೇ ಕಡ್ಡಿ ತಗೊಂಡು ಇಲ್ಲಿಗೆ ಹಾಕಿದೆ, ನಾಟಿ ಮಾಡಿದೆ. ವಿ1ನೇ ಚೆನ್ನಾಗಿ ಬರ್ತಾ ಇದೆ. ನಿಮ್ದೇ ಕಡ್ಡಿ? ನಮ್ದೇ ಕಡ್ಡಿ ಸರ್. ಸ್ಟಾರ್ಟಿಂಗ್ ಮಾತ್ರ ಕೆಂಕೆರಲ್ಲಿ ತಂದಾಕಿದೆ, ಆಮೇಲೆ ಇದಕ್ಕೆ ನಮ್ದೇ ಕಡ್ಡಿ ಹಾಕಿದೆ. ಈಗ ನಿಮ್ಮ ಗಂಡಸಿ ಹೋಬಳಿ ಭಾಗದಲ್ಲಿ ರೇಷ್ಮೆ ಸ್ವಲ್ಪ ಕಡಿಮೆನೆ ಅಲ್ವಾ? ಕಡಿಮೆ ಸರ್, ಕೆಂಕೆರಳ್ಳಿ ಜಾಸ್ತಿ ಇದಾರೆ. ಕೆಂಕೆರಳ್ಳಿ ಒಂದು 150 ಜನ ಇರ್ಬೋದು, ಅದು ಬಿಟ್ರೆ ಎಲ್ಲ ಊರಿಗೆ ಒಬ್ರೊಬ್ಬರು ಅಷ್ಟೇ, ಕಡಿಮೆನೆ. ಊರಿಗೊಬ್ರು ಮಾತ್ರ ಬೆಳೀತಾರೆ. ಯಾಕೆ ಬೆಳೆಯೋದಿಲ್ಲ? ಏನ್ ನೀರ್ ಕಡಿಮೆ ಅಂತನೋ, ಬಿಸಿಲು ಜಾಸ್ತಿ ಅಂತನೋ, ಏನು? ಬಿಸಿಲು ಜಾಸ್ತಿ, ಸ್ವಲ್ಪ ಶ್ರಮ ಅಂತಾರೆ. ಸ್ಟಾರ್ಟಿಂಗ್ ಶ್ರಮ ಇರುತ್ತೆ, ಸ್ವಲ್ಪ ಆದಾಯ ಕಡಿಮೆ. 1 ವರ್ಷ ಅಷ್ಟೇ, ಒಂದ್ ಸ್ವಲ್ಪ ಶ್ರಮ ಬೀಳ್ಬೇಕು. ನಾವೆಲ್ಲೂ ಹೋದ್ರೂ ಶ್ರಮ ಬೀಳಲೇಬೇಕು. ಹಾಗಾಗಿ 1 ವರ್ಷ ಶ್ರಮ ಪಟ್ರೆ ಮುಂದಿನ ದಿನಗಳಲ್ಲಿ ಆದಾಯ ಬರುತ್ತೆ. ಯಾಕೆ ಅದೇ ನೀರ್ ಕಡಿಮೆ ಇದ್ರಿಂದ ಬೆಳೆಯಲ್ಲ. ಹೋದ ವರ್ಷದಿಂದ ಪರವಾಗಿಲ್ಲ, ಬೆಳಿಬಹುದು. ಎಲ್ಲ ಯುವ ರೈತರಿಗೆ ನಾನು ಹೇಳೋದಿಷ್ಟೇ, ಬೆಂಗಳೂರಿಗೆ ಹೋಗಿ ಅಲ್ಲಿ ದುಡಿಮೆ ಮಾಡೋದಕ್ಕಿಂತ ಜಮೀನು ಇದ್ದು ನೀರಾವರಿ ಇದ್ರೆ ಇಲ್ಲೇ ರೇಷ್ಮೆ ಹಾಕೊಂಡ್ರೆ ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಅಂತೂ ಮಾಡ್ಬೋದು. ಒಳ್ಳೆ ಸಂಪಾದನೆ ಕೂಡ ಇದರಲ್ಲಿ ಮಾಡಬಹುದು. ಐತೆ ಐತೆ, ಒಳ್ಳೆ ಸಂಪಾದನೆ ಇದೆ. ಮತ್ತೆ ಇಲಾಖೆಯ ಸಹಾಯಧನಗಳು ಬಹಳಷ್ಟು ಸಿಗುತ್ತೆ ಇಲಾಖೆಯಿಂದ, ರೇಷ್ಮೆ ಇಲಾಖೆಯಿಂದ ಮಾಡಬಹುದು. ರೇಷ್ಮೆಯನ್ನ ಯುವ ರೈತರು ಮಾಡಬಹುದು, ಯಾಕೋ ಆಸಕ್ತಿ ಇಲ್ಲ ನಮ್ ಕಡೆ. ಈಗ ಒಳ್ಳೆ ಗುಣಮಟ್ಟದ ಗೂಡು ಬರಬೇಕು ಅಂತ ಹೇಳಿದ್ರೆ, ನಮ್ ಬೆಳೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಸೊಪ್ಪು ಚೆನ್ನಾಗಿರ್ಬೇಕು. ಹೌದು, ಸೊಪ್ಪು ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ನೀವು ಏನೇನ್ ಕೆಲಸವನ್ನ ಮಾಡ್ತಾ ಇದ್ರ ಹಿಪ್ನೇರಳೆ? ಹೌದು, ನಾವು ಉತ್ತಮವಾದ ಗೋಡ್ ಮಣ್ಣನ್ನ ಏರ್ಸ್ಕೊತೀವಿ. ವರ್ಷಕ್ಕೊಂದ್ಸಲ ಮನೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನ ಉಪಯೋಗಿಸ್ತೀನಿ. ಆಮೇಲೆ ಉಳುಮೆಯನ್ನ ಹಸುಗಳಲ್ಲಿ ಎತ್ತುಗಳಲ್ಲಿ ಚೆನ್ನಾಗಿ ಉಳುಮೆ ಮಾಡ್ಕೋತೀನಿ ಕಳೆ ಎತ್ತಂಗೆ. ಆಗ ಈ ಮೂರನ್ನು ಪಾಲಿಸಿದ್ರೆ ಜೊತೆಗೆ ನೀರನ್ನ ಕೊಟ್ರೆ ಗುಣಮಟ್ಟದ ಸೊಪ್ಪು ಬರುತ್ತೆ. ಈಗ ವರ್ಷ ವರ್ಷ ಗೋಡು ಹೇರ್ಸ್ಕೊಳ್ಳೋ ಅಗತ್ಯ ಇರುತ್ತಾ? ಇಲ್ಲ, 2 ವರ್ಷಕ್ಕೊಂದ್ಸಲ ಏರ್ಸಿರಿ. ಕೊಟ್ಟಿಗೆ ಗೊಬ್ಬರವನ್ನ ವರ್ಷ ವರ್ಷ ಹಾಕೋಬಹುದು. 2 ವರ್ಷಕ್ಕೊಂದ್ಸತಿ ಗೋಡ್ ಏರ್ಸ್ಕೊಂಡ್ರೆ ಗುಣಮಟ್ಟದ ಸೊಪ್ಪಂತೂ ಇಳುವರಿ ಬರದೆ ಬರುತ್ತೆ. ಗೋಡ್ ಏನು ಗುಣಿಗೆ ಹಾಕ್ತಿರೋ ಅಥವಾ ಹಿಂಗೆ ಚಲ್ತಿರೋ ಹೊಲಕ್ಕೆ? ಹೊಲಕ್ಕೆ ಚಲ್ತೀವಿ, ಕೆಲವು ಟೈಮ್ ಗುಣಿಗೂ ಹಾಕ್ತಿವಿ, ಕೆಲವು ಟೈಮ್ ಫ್ರೀ ಇದ್ದಾಗ ಬೇಸಿಗೆಯಲ್ಲಿ ಹೊಲಕ್ಕೆ ಚೆಲ್ಬಿಟ್ಟು ಉಕ್ಕಿ ಹೊಡಿಸ್ತೀವಿ ಸರ್. ರಾಸಾಯನಿಕ ಗೊಬ್ಬರಗಳನ್ನೇನು ಬಳಕೆ ಮಾಡೋದಿಲ್ವಾ? ಕಡಿಮೆ ಪ್ರಮಾಣ, ಏನಂದ್ರೆ ಒಂದು ಬ್ಯಾಚ್ಗೆ 1 ಚೀಲ ಅಷ್ಟೇ. 50 ಕೆಜಿ ಪ್ರಮಾಣದಲ್ಲಿ ಒಂದು 50 ಗ್ರಾಮ್ನಿಂದ 100 ಗ್ರಾಮ್ ಅಷ್ಟೇ ಬೆಳೆಸೋದು. ಜಾಸ್ತಿ ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ. ಒಂದು ಗುಣಿಗೆ ಅಷ್ಟು ಹಾಕ್ತೀರಿ? ಅಷ್ಟೇ ಅಷ್ಟೇ. ಯಾವ ಗೊಬ್ಬರ ಹಾಕತ್ತೀರಿ? ನಾವು ಸಮ ಪ್ರಮಾಣದಲ್ಲಿ 15-15, 10-26, 19-19 ಈ ಗೊಬ್ಬರಗಳನ್ನ ಬಳಸ್ತೀನಿ. ಒಂದು ಬೆಳಗ್ಗೆ ಒಂದು ಸಾರಿ ಅಂತ ಅಂದ್ರೆ ಪ್ರಾರಂಭದಲ್ಲಿ ಗೂಡು ಇಡೋದಕ್ಕಿಂತ ಮೊದಲು ಹಾಕಿದ್ರೆ ಸಾಕು? ಮೊಟ್ಟೆ ಇಡೋದಕ್ಕಿಂತ 20 ದಿವಸ ಮೊದಲೇ ಹಾಕ್ಬೇಕು. ನಾವು ಸಿಂಪಡಣೆನೂ ಅಷ್ಟೇ, ಯಾವ್ದಾದ್ರು ರೋಗ ಬಂತು ಅಂದ್ರೆ ಔಷಧಿನೂ 20 ದಿವಸ ಮೊದಲೇ ಸಿಂಪಡಣೆ ಮಾಡ್ಬೇಕು. ಉಳುವಿಗೆ ಸೊಪ್ಪು ಕೊಡ್ಬೇಕು ಅಂದ್ರೆ 20 ದಿವಸ ಮೊದಲೇ ಇರಬೇಕು. ನಮ್ಮ ಯಾವ ಸಿಂಪಡಣೆ ಆಗಲಿ ಗೊಬ್ಬರ ಕೊಡೋದಾಗಲಿ 20-25 ದಿವಸ ಮೊದಲೇ ಇರಬೇಕು. ಈ ಮರದ ಆಧಾರಿತ ಪದ್ಧತಿ ಇದೆಯಲ್ಲ, ಇದನ್ನ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ಹೇಗೆ ಅದನ್ನ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ನಮ್ಮ ಮರ ಪದ್ಧತಿ ಅಂದ್ರೆ ನೀರು ಕಡಿಮೆ ಇತ್ತು, ಅವತ್ತು ನೀರು ತುಂಬಾ ಕಡಿಮೆ. ಅದೇ ನಾನು ಹೇಳಿದ್ನಲ್ಲ ಮೊದ್ಲೇ, ಐದು ನಿಮಿಷಕ್ಕೆ 50 ಲೀಟರ್ ಬರ್ತಿದ್ದು ನಮ್ಮ ಬೋರ್ಮೆಲ್ನಿಂದ. ಅವತ್ತು ರೇಷ್ಮೆ ಬೆಳಿಬೇಕು ಅಂತ ಮನಸ್ಸು ಬಂತು. ಅದಕ್ಕಾಗಿ ನಮ್ಮ ಇಲಾಖೆಯವರು ಫಸ್ಟ್ ಸಾಲ್ಗಡ್ಡಿ ಹಾಕಿದ್ನಲ್ಲ, ಅವರು ಕರ್ಕೊಂಡು ಹೋದ್ರು ಕೋಲಾರಕ್ಕೆ ತಕ್ಕ ಕರ್ಕೊಂಡು ಹೋದ್ರು. ಕೋಲಾರದಲ್ಲಿ ನಾರಾಯಣಪ್ಪ ಅನ್ನೋರ್ ತೋಟ ತೋರಿಸಿದ್ರು, ಅದು ನಮಗೆ ಬೆಂಡ್ ಮಾಡಿದ್ರು ಕಡ್ಡಿ ಎಲ್ಲ, ಅದು ವ್ಯವಸಾಯಕ್ಕೆ ನಮಗೆ ಸೂಟಬಲ್ ಆಗಲಿಲ್ಲ. ನಾವು ಕುಣಿಗಲ್ ಬಿಳ್ದಾರೆ ಫಾರಂಲ್ಲಿ ADS ರವಿ ಅಂತ ಒಂದು ತೋಟ ಮಾಡಿದ್ರು, ಮತ್ತೆ ಕೃಷ್ಣೇಗೌಡರು ಅವರು ಜೊತೆಲಿ ಮಾಡಿದ್ರು. ನಮ್ಮ ADS ಆಗ್ಯಾರ ಇವತ್ತು ಕೃಷ್ಣೇಗೌಡ್ರು ಅಂತ, ಅರ್ಶಿಕೆರೆ ADS, ಅವರು ಅವರು ಜೊತೆಲಿ ಮಾಡಿದ್ರು. ಆ ಪದ್ಧತಿ ನೋಡ್ಕೊಂಡು ನಮಗೆ ವ್ಯವಸಾಯಕ್ಕೂ ಚೆನ್ನಾಗಿತ್ತು. ಆ ಪದ್ಧತಿಯನ್ನು ನೋಡ್ಕೊಂಬಂದು ನಾನು ಅವತ್ತೇ 2018 ಬಂದು JCBಲಿ ಗುಂಡಿ ಹೊಡೆಸಿ ಗಿಡಗಳನ್ನು ನಾಟಿ ಮಾಡಿದೆ. ಅವತ್ತಿನ 2 ವರ್ಷಕ್ಕೆ ಸೊಪ್ಪು ಚೆನ್ನಾಗಿ ಬಂತು. ಸ್ಟಾರ್ಟಿಂಗ್ ಮಾತ್ರ ಮರಗಡ್ಡಿಲಿ 10-10 ಒಂದು 50 ಮಟ್ಟೆ ಮೇಯ್ತವೆ. ಕೊನೆಗೆ 2 ಕಟ್ಟಿಂಗ್, 3 ಕಟ್ಟಿಂಗ್, 4 ಕಟ್ಟಿಂಗ್ ಆದಮೇಲೆ 100, 200, 250 ಮಟ್ಟವರೆಗೂ 300 ಮಟ್ಟವರೆಗೂ ನಾನು 50 ಗುಣಿಲಿ 300 ಮಟ್ಟವರೆಗೂ ಮೇಯಿಸಿದ್ನಿ. ಹೆಚ್ಚು ಕಮ್ಮಿ 220 ಕೆಜಿ 300 ಮಟ್ಟಗೆ ಇಳುವರಿಯನ್ನು ಪಡ್ಕೊಂಡಿದ್ನಿ. ಈ ಮರದ ಪದ್ಧತಿಗೂ ಸಾಲಿನ ಪದ್ಧತಿಗೂ ಏನೇನು ಬಹಳ ಮುಖ್ಯವಾಗಿ ವ್ಯತ್ಯಾಸಗಳು? ಮರದ ಪದ್ಧತಿಲಿ ಸರ್ ಸಖತ್ತು ಕ್ವಾಲಿಟಿ ಸಪ್ ಬರುತ್ತೆ, ಮತ್ತೆ ಹಣ್ಣು ಮಟ್ಟೆ ಬರಲ್ಲ, ಸಪ್ಪು ಕೆಳಗಡೆ ಹಣ್ಣು ಮಟ್ಟೆ ಬರಲ್ಲ, ಮತ್ತೆ ನೀರು ಕಡಿಮೆ ಇದ್ರು ನಡೆಯುತ್ತೆ. ಕಳೆಗಳನ್ನ ಚೆನ್ನಾಗಿ ತಕ್ಕೋಬಹುದು, ಎರಡು ಕಡೆ ಉಳುಮೆ ಮಾಡಿದ್ರೆ ಕಳೆ ಇರೋದಿಲ್ಲ. ಸಾಲ್ಗಡ್ಡೆಲಿ ಸ್ವಲ್ಪ ಕಳೆ ಬರುತ್ತೆ, ಸ್ವಲ್ಪ ಕ್ವಾಲಿಟಿ ಸಪ್ ಕಡಿಮೆ ಆಗುತ್ತೆ. ಚದ್ರು ಬರೋದ್ರಿಂದ ಅಲ್ಲಿ ಹಣ್ಣು ಮಟ್ಟೆ ಹತ್ತತ್ತೆ, ಹಣ್ಣು ಮಟ್ಟೆ ಹತ್ತತ್ತೆ ಸ್ವಲ್ಪ. ಅದು 9-9 ಸಾಲ ಆದ್ರೂ ಪರವಾಗಿಲ್ಲ, 4-4 ಮಾಡ್ತಾರಲ್ಲ ಕೆಲವರು, ಅದು ಸೊಪ್ಪು ಇಳುವರಿ ಜಾಸ್ತಿ ಬರುತ್ತೆ, ಆದ್ರೆ ಇದು ಹಣ್ಣು ಮಟ್ಟೆ ಬರುತ್ತೆ ಸರ್. ಇದು ಈಗ 10-10 ಹಾಕಬೇಕು, ಸ್ವಲ್ಪ ಕಡಿಮೆ ಮಾಡಬಹುದು ಅಂತಾನೆ? 8-8 ಹಾಕ್ತಾರೆ ಕೆಲವರು, 6-6 ಹಾಕ್ತಾರೆ. ಚೆನ್ನಾಗಿ ನೀರಲ್ಲ ಸಾಲ್ಗಡ್ಡಿನೇ ಮಾಡ್ತಾರೆ, ಸ್ಟ್ಯಾಂಡ್ ಗಡ್ಡಿ ಮಾಡ್ಕೊಂಡು ಸಾಲ್ಗಡ್ಡಿ ಮಾಡ್ಕೊಬರ್ತಾರೆ. ನಾವು ನೀರ್ ಕಡಿಮೆ ಇರೋದ್ರಿಂದ ಇದು ಹಾಕೊಂಡು ಇದು ಸೊಪ್ಪ ಚೆನ್ನಾಗಿ ಬರ್ತಾ ಇದೆ, ನಾವು ಇದನ್ನ ಇಟ್ಕೊಂಡಿದೀವಿ, ಚೆನ್ನಾಗಿದೆ ಸರ್. ಈಗ 10-10 ಯಾಕೆ ಮಾಡಿದ್ರಿ, 8-8 ಮಾಡಬಹುದಿತ್ತಲ್ಲ ನೀವು? ನಾವು 10-10 ಅಂದ್ರೆ ನಮ್ತ ನೀರ್ ಕಡಿಮೆ ಇತ್ತಲ್ಲ, ನಾವು ರೇಷ್ಮೆ ನಾಟಿ ಮಾಡಿದಾಗ ನೀರೇ ಇರಲಿಲ್ಲ ಬಿಡಿ, ಬಹುಶಃ ಇಲ್ಲಿ ಬಿಡಬೇಕು, ಇನ್ನೆಲ್ಲ ಬೇರೆ ಕಡೆ ಜೀವನ ರೂಪಿಸ್ಕೋಬೇಕು ಅಂತ ಇದ್ದರು. ರೇಷ್ಮೆ ಹಾಕಲಾಗಿ ನಾವ್ ಇಲ್ಲಿ ಉಳ್ಕೊಂಡು ಅಷ್ಟೇ, ಅದಕ್ಕಾಗಿ ನೀರ್ ಇಲ್ಲದ ತೊಂದರೆಗೆ 10-10 ಹಾಕೊಂಡು. ಈಗ ಮರಗಡ್ಡಿಗೆ ಏನೇನು ಕೆಲಸ ಮಾಡಬೇಕಾಗುತ್ತೆ? ಮರಗಡ್ಡಿಗೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಾವು 3 ಅಡಿ JCB ಗುಂಡಿ ಹೊಡಿಸ್ತು, ಅದು ಗೊಬ್ಬರ ತುಂಬಿ ನಾನೇ ಪ್ಯಾಕೆಟ್ ನರ್ಸರಿ ಮಾಡಿದ್ದೆ. ಅದಕ್ಕೆ ತಂದು 26 ನೆಟ್ಟೆ. 2018 ಮಳೆ ಆಯಿತು, ಚೆನ್ನಾಗಿ ಬಂತು, ಚೆನ್ನಾಗಿ ಉಳುಮೆ ಮಾಡಿದೆ, ಚೆನ್ನಾಗಿ ಉಳುಮೆ ಮಾಡ್ಕೊಂಡು ಗೊಬ್ಬರ ಕೊಟ್ಕೊಂಡೆ. ಅವತ್ತಿಂದ ಇವತ್ತವರೆಗೂ ಇದೇ ತರ ಇದೆ ತೋಟ. ಸೊಪ್ಪು ಒಳ್ಳೆ ಸೊಪ್ಪು ಬರ್ತಾ ಇದೆ, ಕ್ವಾಲಿಟಿ ಸೊಪ್ಪು ಬರುತ್ತೆ, ಒಳ್ಳೆ ಗುಣಮಟ್ಟದ ಸೊಪ್ಪು ಬರುತ್ತೆ, ಗೂಡು ಆ ತರ ಬರುತ್ತೆ ಸರ್. ಅದಕ್ಕೆ ಗೊಬ್ಬರ ಗೋಡು ಎಲ್ಲ ಹೆಂಗೆ ಹಾಕ್ತಿವಿ ಸರ್? ವರ್ಷಕ್ಕೊಂದ್ಸತಿ ಗೋಡು ಗೊಬ್ಬರ ಮನೆ ಗೊಬ್ಬರ ಹಾಕ್ತಿವಿ. ರಾಸಾಯನಿಕ ಗೊಬ್ಬರ ಕಡಿಮೆ, ಒಂದು ಬ್ಯಾಚ್ಗೆ 1 50 ಕೆಜಿ ನಾನು ಇಡೋದು. ಉಳುಮೆ ಎಷ್ಟು ದಿವಸಕ್ಕೊಂದ್ಸರಿ ಮಾಡ್ತೀರಿ? ಉಳುಮೆ ಪ್ರತಿ ಬ್ಯಾಚ್ ಸಪ್ಪಿಗುವೆ ನಾನು 2-3 ಬಾರಿ ಉಳುಮೆ ಮಾಡ್ಕೋತೀನಿ. ಎತ್ತುಗಳಿದ್ರಂತೂ 2-3 ಬಾರಿ ಕಳೆ ಹತ್ತಂಗೆ ಹೊಡ್ಕೋತಾ ಇರ್ತೀನಿ. ಈ ಸತಿ ಎತ್ತುಗಳು ಇರ್ನಿಲ್ಲ, ಹಂಗಾಗಿ ಟ್ರ್ಯಾಕ್ಟರ್ ಉಳುಮೆ ಮಾಡಿಸ್ಕೊಂಡಿದ್ದೀನಿ. 2-3 ಬಾರಿ ಹೊಡಿತೀನಿ ಸರ್. ನಾವ್ ಎಷ್ಟು ಲೂಸ್ ಮಾಡ್ತೀವಿ ಭೂಮಿ ಅಷ್ಟು ಸೊಪ್ಪು ಚೆನ್ನಾಗಿ ಬರುತ್ತೆ, ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಳತ್ತೆ. ಬೇರುಗಳಿಗೆ ಗಾಳಿ ಆಡ್ಬೇಕಲ್ಲ, ಹಂಗಾಗಿ ಬೇರುಗಳಿಗೆ ನೀರು ಸಪ್ಲೈ ಆಗುತ್ತೆ, ಗಾಳಿ ಸಪ್ಲೈ ಆಗುತ್ತೆ, ಹಂಗಾಗಿ ಒಳ್ಳೆ ಸೊಪ್ಪು ಬರುತ್ತೆ. ಈ ಅಂತರ 10-10 ಕೊಟ್ಟಿದ್ರಲ್ಲ, ಈ ಗಾಳಿ ಮತ್ತೆ ಬೆಳಕು ಚೆನ್ನಾಗಿ ಬೀಳುತ್ತಲ್ಲ ತೋಟಕ್ಕೆ? ಬೀಳುತ್ತೆ ಸರ್, ಚೆನ್ನಾಗಿ ಬೀಳುತ್ತೆ, ಹಣ್ಣು ಮಟ್ಟನೆ ಬರಲ್ಲ. ಸುಮಾರು ಅವರು 50-60 ದಿವಸ ಸೊಪ್ಪು ಬಳಸ್ಬೇಕು ಅಂತಾನೆ, ನಾನು 75 ದಿವಸದವರೆಗೂ ಬಳಸಿದ್ದೀನಿ, 75-80 ದಿವಸದವರೆಗೂ ಚೆನ್ನಾಗಿ ಬಂದಿದೆ ಸೊಪ್ಪು, ಹಣ್ಣು ಮಟ್ಟನೆ ಬರಲ್ಲ, ಬೂಸ್ಟ್ ರೋಗ ಬರಲ್ಲ, ಚೆನ್ನಾಗಿ ಗಾಳಿ ಆಡುತ್ತೆ. ಸೊಪ್ಪು ಇದೆಯಲ್ಲ ಸರ್, ಒಂದಾದ ಮಳೆ ಬಿದ್ರೆ ಇಡೀ ತೋಟ ಮುಚ್ಕೊಳತ್ತೆ, ಆ ತರ ಬರುತ್ತೆ ಸೊಪ್ಪು. ಮಳೆನೇ ಇಲ್ಲ, ನಾನು ಕಟ್ ಮಾಡಿದ ತಟ್ಕಿಂದ ಮಳೆನೇ ಇಲ್ಲ. ಎತ್ತಲ್ಲಿ ಉಳುಮೆ ಮಾಡಕ್ಕೆ ಸಮಸ್ಯೆ ಆಗೋದಿಲ್ವ? ಯಾಕೆ ಅಂತಂದ್ರೆ ಮರಗಡ್ಡಿ ಸ್ವಲ್ಪ ಎತ್ತರವಾಗಿರುತ್ತೆ, ಎತ್ತುಗಳು ತಿರುಗುವಾಗ ಮಾಡುವಾಗ ಇಲ್ಲ ಸರ್. ಮಧ್ಯೆ ಉಳುಮೆ ಮಾಡ್ಕೋತೀನಿ, ಬಡ್ಡೆಲಿ ಚಿಕ್ಕದು ರೋಟೋವೇಟರ್ ಹೊಡ್ಕೋತೀನಿ. ಈಗ ಸ್ವಲ್ಪ ಬಡ್ಡೆಲಿ ಹೋಗುವಾಗ ಎತ್ತುಗಳು ಇದು ಮಾಡ್ತವೆ, ಕಡ್ಡಿ ಎಲ್ಲ ಹೊಡಿತಾವಲ್ಲ, ನೇಗ್ಲನ್ನ ಬಾಗ್ಸ್ಕೊಂಡು ಹೊಡಿಬಹುದು. ಆದ್ರೂ ಮಧ್ಯೆ ಒಂದ್ ಸ್ವಲ್ಪ ಕುಕ್ಕೇತೀನಿ, ಇಲ್ಲ ಅಂದ್ರೆ ಈಗ ರೋಟೋವೇಟರ್ ತಂಡಿದೀನಿ, ಯಾರೋ ಸ್ನೇಹಿತರು ದಿಸ್ಕೊಂಡ್ಬಂದೆ ಹೊಡೆದೆ, ಬಾರಿ ನೀಟ್ ಆಗಿತ್ತೆ. ನಾನೇ ಒಂದು ಅಪ್ಲಿಕೇಶನ್ ಹಾಕಿದ್ನಿ, ತಗೊಂಡ್ರೆ ಬಹಳ ಸೂಕ್ತ ಸರ್ ಚಿಕ್ಕ ರೋಟೋವೇಟರ್. ನೀರಾವರಿ ಹೆಂಗೆ ಮತ್ತೆ ಎಷ್ಟು ದಿವಸಕ್ಕೊಂದ್ಸರಿ ನೀರು ಕೊಡ್ತೀರಿ? ನೀರು ಈಗ ಸಪ್ಪಿದ್ದಾಗ ಡೈಲಿ ಡ್ರಿಪ್ ಅಲ್ಲಿ ನೀರು ಹೋಗ್ತಾ ಇದೆ, ಗಂಟೆಗೆ 5 ಲೀಟರ್ ಹೋಗುತ್ತೆ ಸರ್. ಇದು ಇನ್ಲೈನರ್ ಹಾಕಿದ್ನಿ ಈ ಪದ್ಧತಿಗೆ ಸಾಲ್ಗಡ್ಡಿಗೆ, ಇದಕ್ಕೆ ಮಾತ್ರ ಗುಣಿಗೆ ಗಂಟೆಗೆ 5 ಲೀಟರ್ ಹೋಗುತ್ತೆ. ಡ್ರಿಪ್ಪರ್ ಹಾಕಿದ್ನಿ, ಡ್ರಿಪ್ ಅಲ್ಲೇ ಕೊಡೋದು ನಾನು ಹೆಚ್ಚು ಕಮ್ಮಿ. ಡ್ರಿಪ್ ಮಾಡ್ಕೊಂಡ್ರಿಂದ ನಿಮಗೆ ನೀರು ಸಾಕಾಗ್ತದೆ? ನೀರು ಸಾಕಾಗ್ತಾ ಇದೆ ಸರ್, ಇಲ್ಲ ಅಂತ ಅಂದ್ರೆ ಕಷ್ಟ ಆಗ್ತಿತ್ತು. ನೀರು ಭಾರಿ ಕಡಿಮೆ ಇತ್ತು, ಹಂಗಾಗಿ ಡ್ರಿಪ್ ಮಾಡ್ಕೊಂಡ್ರೆ ಇಲಾಖೆಯವರು ಸಹಾಯಧನ ಕೊಟ್ರು ಡ್ರಿಪ್ಪಿಗೆ ಮನೆಗೆ ಎಲ್ಲ, ಹಂಗಾಗಿ ಕಡಿಮೆ ನೀರಿದ್ರು ಬೆಳಿಬಹುದು ರೇಷ್ಮೆ. ಸ್ವಲ್ಪ ನೀರಿದ್ರು ಸಾಕು, ಈ ಮರಗಡ್ಡಿ ಮಾಡ್ಕೊಬಿಟ್ರೆ ಮಾಡ್ಕೋಬಹುದು. ಮರಗಡ್ಡಿಗೆ ತೀರಾ ಕಡಿಮೆ, ನಾ ಮಳೆಗಾಲದಲ್ಲಿ ನೀರ್ನೇ ಬಿಡಲ್ಲ ಸರ್, ಡ್ರಿಪ್ ಎಲ್ಲ ತೆಗ್ದಾಕಿರ್ತೀನಿ. ಮಳೆ ಆದ್ರೆ ಸಾಕು 15 ದಿವಸಕ್ಕೊಂದ್ಸಲ, ಅಷ್ಟು ಉಳುಮೆ ಮಾಡ್ಕೋತೀನಿ, ಮಾಗಿ ಉಳುಮೆಲೆಲ್ಲ ಧೂಳು ಮಾಡ್ಕೋತೀನಿ, ಹಂಗಾಗಿ ನೀರ್ ಕಡಿಮೆ ಕೇಳುತ್ತೆ. ಉಳುಮೆ ಎರಡ್ ಕಡೆಯಿಂದಲೂ ಮಾಡ್ಕೋಬಹುದಲ್ವಾ? ಮರಗಡ್ಡಿ ಎರಡ್ ಕಡೆಯಿಂದ ಮಾಡ್ಬೋದು, ಎರಡು ಕಡೆಯಿಂದ ಪಗಡೆ ಸಾಲು ಎರಡ್ ಕಡೆಯಿಂದಲೂ ಮಾಡ್ಬೋದು ಸರ್. ಉಳುಮೆ ಮಾಡಿದಷ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಮಾಡಿದಷ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸರ್. ಕಳೆ ಹತ್ತಲ್ಲ, ಚೆನ್ನಾಗಿ ಪಾಕವಾಗಿ ಉಳುಮೆ ಮಾಡಿದ್ರೆ ಮಳೆ ಬಂದದ್ದು ನೀರು ಸೇರ್ಸಿ ಇಟ್ಕೊಳತ್ತೆ, ಚೆನ್ನಾಗಿ ಸ್ವಲ್ಪ ಬರುತ್ತೆ ಸರ್. ಈಗ ಮೊಟ್ಟೆ ಇಡೋದಕ್ಕಿಂತ ಮೊದಲು ಏನೇನು ತಯಾರಿ ಮಾಡ್ಕೊಳ್ತೀರಿ ಮನೆಯೆಲ್ಲ ಹೆಂಗೆ? ಒಂದು ಬ್ಯಾಚ್ ಮುಗಿದ ಮೇಲೆ, ಗೂಡು ಕೊಟ್ಟು ಬಂದ್ಮೇಲೆ ಅವತ್ತೇ ಎಲ್ಲ ತೆಗೆದ್ಬಿಟ್ಟು, ಕಸ ಎಲ್ಲ ತೆಗೆದ್ಬಿಟ್ಟು ಔಷಧಿ ಹೊಡೆದ್ಬಿಡ್ತೀವಿ. ಔಷಧಿ ಹೊಡೆದು ಒಂದು 15 ದಿವಸ ಗ್ಯಾಪ್ ಕೊಡ್ತೀವಿ, ಒಂದು ಬ್ಯಾಚ್ಗೆ ಒಂದು ಬ್ಯಾಚ್ಗೆ ಔಷಧಿ ಹೊಡೆದು ಮತ್ತೆ ಇನ್ನೊಂದ್ಸಲ ಮೊಟ್ಟೆ ಇಡೋವರೆಗೂ ಮರಿಯತರವರೆಗೂ ಇನ್ನೊಂದು ಸತಿ ಔಷಧಿ ಹೊಡೆದು 2 ಸತಿ ಸ್ಪ್ರೇ ಕೊಡ್ತೀನಿ. ಇನ್ನೊಂದು ಸತಿ ಮನೆಯೆಲ್ಲ ತೊಳೆದ್ಬಿಟ್ಟು ಲಾಸ್ಟಿಗೆ ಒಂದು ದಿವಸ ಡೆಕಾಲ್ ಹೊಡೆದ್ಬಿಟ್ಟು ರೆಡಿ ಮಾಡ್ಕೋತೀವಿ, ಮನೆಯೆಲ್ಲ ನೀಟಾಗಿ ತೊಳೆದು ನೀರಿನಲ್ಲಿ. ಮತ್ತೆ ಚಾಕಿ ನಾನೇ ಮಾಡ್ಕೋತೀನಿ ಇತ್ತೀಚೆಗೆ, ಯಾವಾಗ ಒಂದ್ ಸ್ವಲ್ಪ ಕಷ್ಟ ಇದ್ದಾಗ ಮಾತ್ರ ಹುಳುಗಳನ್ನ ತತ್ತೀನಿ ಚಾಕಿ ಕೇಂದ್ರಗಳಲ್ಲಿ, ನಾನೇ ಚಾಕಿ ಮಾಡ್ಕೋತೀನಿ. ನಾವೇ ಚಾಕಿ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ? ನಾವೇ ಚಾಕಿ ಮಾಡ್ಕೊಳ್ಳೋದ್ರಿಂದ ನಮಗೆ ಆರ್ಥಿಕವಾಗಿ ಸ್ವಲ್ಪ ದುಡ್ಡು ಉಳಿತಾಯ ಆಗುತ್ತೆ, ನಮ್ ಸೊಪ್ಪಿಗೆ ಹೊಂದ್ಕೊಳುತ್ತೆ, ಸಣ್ಣದ್ರಿಂದ ಚಿಕ್ಕದ್ರಿಂದ ಹುಳು ನಮ್ ಸೊಪ್ಪಿಗೆ ಹೊಂದ್ಕೊಳುತ್ತೆ. ಒಂದ್ ಸ್ವಲ್ಪ ನಮಗೆ ಈಗ 250 ಮೊಟ್ಟೆ ತತ್ತು ಅಂದ್ರೆ ನಮಗೆ ಒಂದು 100 ಮೊಟ್ಟೆಗೆ 3,000 ರೂಪಾಯಿ ಕೊಡ್ಬೇಕು, ಒಂದ್ 6,000 ರೂಪಾಯಿ 7,000 ರೂಪಾಯಿ ದುಡ್ಡು ಉಳಿತಾಯ ಆಗುತ್ತೆ, ರೈತರಿಗೆ ಉಳಿತಾಯ ಆಗುತ್ತೆ. ಸ್ವಲ್ಪ ಕಷ್ಟ ಅಂತಾರಲ್ಲ ಚಾಕಿ ಮಾಡ್ಕೊಳ್ಳೋದು, ಕಷ್ಟ ಸ್ವಲ್ಪ ಕಷ್ಟ, ಅನುಭವ ಇರತಕ್ಕಂತ ರೈತರು ಮಾತ್ರ ಮಾಡ್ಕೋತಾರೆ, ಎಲ್ಲಾರು ಮಾಡಕ್ ಹೋಗಲ್ಲ. ಸ್ವಲ್ಪ ಕೆಲ್ಸನೂ ಜಾಸ್ತಿ ಆಗುತ್ತೆ, ಕೆಲ್ಸ ಜಾಸ್ತಿ ಇರುತ್ತೆ, ಒಂದು ತಿಂಗಳು ಕೆಲಸ ಮಾಡ್ದಂಗೆ ಆಗತ್ತೆ. ಚಾಕಿಲಿ 9 ದಿವಸ ಅವರೇ ಬೆಳೆಸ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ, ಅನುಭವ ಇರೋರು ಮಾತ್ರ ಮಾಡ್ಕೋತಾರೆ. ನೀವೇನು ಚಾಕಿ ಮಾಡ್ತಾ ಇದೀರ, ಎಷ್ಟು ದಿವಸದಿಂದ ಮಾಡ್ತಿದ್ರ ನೀವೇ ಚಾಕಿನ? ನಾನಲ್ಲೇ 2 ವರ್ಷ 2.5 ವರ್ಷ 3 ವರ್ಷಕ್ಕೂ ಬಂತು. 3 ವರ್ಷದಿಂದಲೂ ನೀವೇ ಮಾಡ್ಕೊತಿದ್ರಿ? ಯಾವಾಗ್ಲಾದ್ರೂ ಏನಾದ್ರೂ ತೊಂದರೆ ಆಯ್ತು ಅಥವಾ ಪ್ರತಿ ವರ್ಷನೂ ಪ್ರತಿ ಸಾರನು ಚೆನ್ನಾಗಿ? ಹುಳುಗಳಲ್ಲಿ ಏನು ತೊಂದರೆ ಆಗಿಲ್ಲ, ಹೆಚ್ಚು ಕಮ್ಮಿ ಒಂದು 30-32 ಬೆಳೆ ಬೆಳೆದಿನಿ. 2 ಬೆಳೆ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಕೆಟ್ಟೋಗಿತ್ತು, ಹುಳು ಹಾಲು ಬಂದು 2 ಬೆಳೆ ಅಷ್ಟು ಮಾತ್ರ ನಂದು ಹೋಗಿತ್ತು, ಇನ್ ಯಾವತ್ತು ಏನು ತೊಂದರೆ ಆಗಿಲ್ಲ. ಸೊಪ್ಪೆಲ್ಲ ಈಗ ಹೇಗೆ ಕಟಾವ್ ಮಾಡೋ ಅಂತದ್ದು ಮತ್ತೆ ಹಾಕೋ ಅಂತದ್ದು ಯಾವ ಸಂದರ್ಭಕ್ಕೆ ಕೊಡ್ತೀರಾ, ಎಷ್ಟೊತ್ತಿಗೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಅದ್ರ ಬಗ್ಗೆ ಹೇಳಿ. ಸೊಪ್ಪು ನಾವೇ ಗಂಡ ಹೆಂಡತಿ ಇಬ್ರು ಕಟ್ ಮಾಡ್ಕೋತೀವಿ, 4ನೇ ಹಂತದವರೆಗೆ ಇಬ್ಬರೇ ಮಾಡ್ತೀವಿ. ಜಾಸ್ತಿ ಮೊಟ್ಟೆ ಇದ್ದಾಗ ಲೇಬರ್ ತಾತೀವಿ, ಇಲ್ಲ ನಮ್ಮ ಭಾವರು ನಮ್ಮ ಭಾವರ್ ಮಗ ಇರ್ತಾರೆ, ನಮ್ಮ ಅಕ್ಕರ ಮಗ, ಅವ್ರ ಜೊತೆಗೆ ಸಪೋರ್ಟ್ ಮಾಡ್ತಾರೆ. ಇನ್ನು 2 ಹಂತದಲ್ಲಿ ಸೊಪ್ಪು ಕೊಡ್ತೀನಿ, ಬೆಳಿಗ್ಗೆ ಸಂಜೆ ಡೈಲಿ ಕೊಡ್ತೀನಿ. 4ನೇ ಹಂತದಿಂದ ಎದ್ದಾಗ ಆಗ ಸೊಪ್ಪು ತಿಂದಂಗೆ ಕೊಡ್ಕೊತಾ ಇರ್ತೀನಿ, ಸೊಪ್ಪು ಅವು ತಿಂತಾ ಇರ್ತವೆ, ಮಧ್ಯಾಹ್ನ ಒಂದ್ಸಲ ಸ್ವಲ್ಪ ಕೊಡ್ತಾ ಇರ್ತೀವಿ, ತಿಂದಂಗೆ ಆಗ್ತಾ ಇರ್ತೀವಿ. ಸೊಪ್ಪು ಜಾಸ್ತಿ ಕೊಟ್ಟಷ್ಟು ಬೇಗ ಹಣ್ಣಾಗುತ್ತಾ ಹೆಂಗೆ? ಬೇಗ ಹಣ್ಣಾಗುತ್ತೆ, ಸೊಪ್ಪು ಜಾಸ್ತಿ ಕೊಟ್ಟು ಹಣ್ಣಾಗುತ್ತೆ. ಜೊತೆಗೆ ಸೈಜ್ ನೋಡ್ಕೊಂಡು ನಾವು ಸೊಪ್ಪು ಕೊಡ್ಬೇಕು, CSR2 ಬೆಳೆಯೋದ್ರಿಂದ ಅದು ತೀರಾ ದಪ್ಪನೂ ಆಗಂಗಿಲ್ಲ, ತೀರಾ ಸಣ್ಣನೂ ಆಗಂಗಿಲ್ಲ. ಒಂದು 600 ರೇಂಜ್ ಅಲ್ಲೇ ಕೇಳ್ತಾರೆ ಅವರು, KG ಆರ್ನೂರ ಅಕೌಂಟ್ ಬರಬೇಕು, 550-650 ಕೇಳ್ತಾರೆ. ಆ ಮಟ್ಟದಲ್ಲಿ ನೋಡ್ಕೊಂಡು ನಾವು ಸೊಪ್ಪು ಕೊಡ್ಬೇಕಾಗತ್ತೆ. ತೀರಾ ದಪ್ಪ ಆದ್ರೆ ಬೇಡ ಅಂತಾರೆ LSP ಅವರು, ಮೊಟ್ಟೆ ತಣ್ಣವರು ಬೇಡ ಅಂತಾರೆ. ತೀರಾ ಸಣ್ಣ ಆದ್ರೂ ನಮಗೆ ಅದು ಕ್ರಾಸಿಂಗ್ ಬರಲ್ಲ, 1 ಪೇರ್ ಆಗುತ್ತೆ, ಬೇಡ ಅಂತಾರೆ. ಹಂಗಾಗಿ ಆ ರೇಂಜ್ ಅಲ್ಲೇ ನೋಡ್ಕೊಂಡು ನಾವು ಸೊಪ್ಪು ಕೊಡ್ಬೇಕಾಗತ್ತೆ. ಸ್ವಲ್ಪ ಸೊಪ್ಪು ಕೊಡೋದ್ರ ಬಗ್ಗೆ ಸ್ವಲ್ಪ ಹಿಡ್ತಾ ಇರ್ಬೇಕು. ನಾವು ಸೊಪ್ಪು ಇದೆ ಅಂತ ತಾಂಡು ಈ ಹೈಬ್ರಿಡ್ಗೆ ತುಂಬೋದು, ಹೈಬ್ರಿಡ್ ಬೆಳೆಯುವಾಗ ನಾವು ಎಷ್ಟು ದಪ್ಪ ಆದ್ರೂ ನಡಿಗಿತ್ತೆ, ನಮ್ಗೆ ಇಳುವರಿ ಜಾಸ್ತಿ ಬರುತ್ತೆ. ಆದ್ರೆ CSR2 ಬೆಳೆಯುವಾಗ ಅದು ಆ ರೇಂಜ್ ಅಲ್ಲೇ ಕೊಡ್ಬೇಕು, ನಮಗೆ ದಪ್ಪ ಗೊತ್ತಾಗುತ್ತೆ ಹುಳುವಿನ ದಪ್ಪ, ಮತ್ತೆ ಸೊಪ್ಪಿನ ಗುಣಮಟ್ಟ ಗೊತ್ತಾಗುತ್ತೆ. ಅದು ಕುಯ್ಯುವಾಗ ಸ್ಮೂತ್ ಆಗಿರುತ್ತೆ, ಒಳ್ಳೆ ಬಾಳೆ ಎಲೆ ಇದ್ದಂಗೆ ಇರುತ್ತೆ. ಆ ಮಟ್ಟದ ಸೊಪ್ಪನ್ನೇ ಕೊಟ್ಟರೆ ಮಾತ್ರ ಚೆನ್ನಾಗಿ ಬರುತ್ತೆ. ಈಗ ಬಿತ್ತನೆ ಗೂಡು ಬೆಳೆಯೋದು ಸುಲಭನ, ಹೈಬ್ರಿಡ್ ಬೆಳೆಯೋದು ಸುಲಭನ, ಏನ್ ಅನ್ಸುತ್ತೆ ನಿಮ್ಮ ಅನುಭವದಲ್ಲಿ? ಬಿತ್ತನೆ ಗೂಡು ಸುಲಭ ಅಲ್ಲ, ಹೈಬ್ರಿಡ್ ಸುಲಭ ಅಂತಾರೆ ರೈತರು ಎಲ್ಲ. ಅಂದ್ರೆ ಹೆಂಗ್ ಬೇಕಂಗ್ ಮಾಡ್ಬಿಡ್ಬೋದು, ಸ್ವಲ್ಪ ಗುಣಮಟ್ಟ ಸಪ್ಪಿಲ್ದವರು ನಡೆಯುತ್ತೆ, ವಾತಾವರಣ ಟೆಂಪರೇಚರ್ ಜಾಸ್ತಿ ಇದ್ರು ಸ್ವಲ್ಪ ನಡೆಯುತ್ತೆ. CSR2 ಆಗಲ್ಲ, ಇದು ಉಷ್ಣಾಂಶ ಕರೆಕ್ಟ್ ಇರ್ಬೇಕು, ಉಷ್ಣಾಂಶ ತೇವಾಂಶ, ಮತ್ತೆ ಗುಣಮಟ್ಟ ಸಪ್ಪಬೇಕು, ಮತ್ತೆ ಸ್ವಚ್ಛತೆ ಜಾಸ್ತಿ ಇರ್ಬೇಕು, ವಾತಾವರಣ ಸಪೋರ್ಟ್ ಮಾಡ್ಬೇಕು. ಆ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಈಟ್ ಇದ್ದಾಗ ಮನೆ ಮೇಕೆಲ್ಲ ನೀರು ಹೊಡೆಯೋದು, ಥಂಡಿ ಇದ್ದಾಗ ಶೀತದ ಕಾಲದಲ್ಲಿ ಈಟ್ ಕೊಡ್ಬೇಕು, ಅದಕ್ಕೆ ಇದನ್ನ ಬಳಸ್ಕೊಂಡು ಸ್ವಲ್ಪ ಕಾವು ಕೊಡೋದು ಅವೆಲ್ಲ ಮಾಡ್ಬೇಕು ಸರ್. ಮತ್ತೆ ಸ್ವಚ್ಛತೆ ಮೇನು, ಮತ್ತೆ ತಾಳ್ಮೆಯಿಂದ ಕೆಲಸ ಮಾಡ್ಬೇಕು. ಮೇನ್ ತಾಳ್ಮೆಯಿಂದ. ತಾಳ್ಮೆ ಇದ್ರೆ ಚೆನ್ನಾಗಿ ರೇಷ್ಮೆ ಬೆಳಿಬಹುದು ಸರ್. ತಾಳ್ಮೆ ಇರಬೇಕು ಇದರಲ್ಲಿ. ಬೇಗ ನಾವು ಶ್ರೀಮಂತರಾಗ್ತೀವಿ ಅನ್ನೋದು ಸ್ವಲ್ಪ ಕಷ್ಟ. ಈಗ ಟೊಮೆಟೊ ಬೆಳೀತಾರಲ್ಲ ಲಾಟ್ರಿ ಹೊಡೆದಂಗೆ, ಹಂಗಾಗಲ್ಲ ಇದರಲ್ಲಿ, ಸ್ವಲ್ಪ ಲೇಟು. ಈ ಸ್ವಚ್ಛತೆಗೆ ಸ್ವಲ್ಪ ಮಹತ್ವ ಕೊಡಬೇಕು ರೇಷ್ಮೆ ಕೃಷಿನಲ್ಲಿ ಅಂತೇಳಿ ಹೇಳಿದ್ರಿ. ಸ್ವಚ್ಛತೆ ಮನೆಯಲ್ಲೂ ಇರಬೇಕು, ತೋಟದಲ್ಲೂ ಕೂಡ ಇರಬೇಕು. ಹೇಗೆ ನೀವು ಸ್ವಚ್ಛತೆಯನ್ನ ಮೇಂಟೈನ್ ಮಾಡ್ತಾ ಇದ್ರಿ? ಮನೆ ಒಳಗಡೆ ನಾವು ಕ್ಲೀನ್ ಆಗಿ ಹೋಗೋದು, ಮನೆ ಒಳಗಡೆ ಡೆಕಾಲ್ ಇಟ್ಟಿರ್ತೀವಿ, ಕೈ ಕಾಲು ತೊಳ್ಕೊಂಡೆ ಹೋಗ್ತೀವಿ ಒಳಗಡೆ. ತೋಟದಲ್ಲಿ ಗುಣಮಟ್ಟದ ಸಪ್ಪರ್ ಬೇಕಂದ್ರೆ ಅದು ಕ್ಲೀನ್ ಆಗಿರ್ಬೇಕು, ಅದು ಕಳೆ ಹತ್ಬಾರ್ದು. ಕಳೆ ಹತ್ತಿದ್ರೆ ಅದು ಗುಣಮಟ್ಟ ಸಪ್ಪರ್ ಅಲ್ಲ, ಕ್ವಾಲಿಟಿ ಸಪ್ಪರ್ ಅಲ್ಲ. ಗುಣಮಟ್ಟದ ಸಪ್ಪು ಬರ್ಬೇಕು ಅಂದ್ರೆ ಕಳೆ ಎಲ್ಲ ತಕ್ಕತ್ತೀವಿ, ಗೊಬ್ಬರ ಎಲ್ಲ ನೀಟಾಗಿ ಹಾಕತ್ತೀವಿ. ಒಳಗಡೆಲ್ಲೂ ಅಷ್ಟೇ, ಈ ನೊಣಗಳು ಇರುವೆಗಳು ಅವೆಲ್ಲ ಹೋಗ್ದಂಗೆ ಬಾರಿ ನೀಟಾಗಿ ಇಟ್ಟಿರ್ಬೇಕು, ಅವೆಲ್ಲ ನೋಡ್ಕೊತಾ ಇರ್ಬೇಕು. ಮತ್ತೆ ಡೆಕಾಲ್ ಬಕೆಟಲ್ಲಿ ಇಟ್ಟಿರ್ತೀವಿ ಬೆಳೆ ಇದ್ದಾಗ, ಅದು ತೊಳ್ಕೊಂಡೆ ನಾವು ಒಳಗಡೆ ಹೋಗೋದು. ಹೀಗೆ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಆಗ್ಲೇ ಹೇಳಿದ್ರಿ ಈ ಇಲಾಖೆಯಿಂದಲೂ ಕೂಡ ಸಾಕಷ್ಟು ಸೌಲಭ್ಯಗಳಿದಾವೆ ರೇಷ್ಮೆ ಬೆಳೆಗಾರರಿಗೆ ಅಂತ ಹೇಳಿ, ನೀವು ಏನೇನು ಸೌಲಭ್ಯ ಪಡ್ಕೊಂಡಿದ್ರಿ? ಹೌದು ಸರ್, ನಾನು ಗಿಡ ಹಾಕಿದಾಗ ಗಿಡಕ್ಕೆ ನಾಟಿ ಮಾಡುವಾಗ ಸಹಾಯಧನ ಕೊಟ್ರು, ಡ್ರಿಪ್ಪಿಗೆ ಸಹಾಯಧನ ಕೊಟ್ಟಿದ್ದಾರೆ, ಇನ್ನ ಮೆಟೀರಿಯಲ್ ತಾಣಕ್ಕೆ ಒಂದು 25,000 ಸಹಾಯಧನ ಕೊಡ್ತಾರೆ, ಅದ್ರ ಚಂದ್ರಿಕೆ ಎಲ್ಲ ತಗೊಂಡಿದ್ನಿ. ಆಮೇಲೆ ಮನೆಗೆ 3 ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟಿದ್ದಾರೆ. ಈಗ ಒಂದು ಬ್ರಷ್ ಕಟ್ರಿಗೆ ಒಂದು ಸಹಾಯಧನ ಕೊಟ್ಟಿದ್ದಾರೆ, ಬ್ರಷ್ ಕಟ್ರ್ ಒಂದು ತಗೊಂಡಿದ್ನಿ. ಇಲಾಖೆಯಲ್ಲಿ ಬಹಳಷ್ಟು ಸಹಾಯಧನ ಇದೆ ಸರ್, ಮಾಡುವಂತ ರೈತರಿಗೆ ಸಹಾಯಧನ ಇದೆ. ಮತ್ತೆ ನಮಗೆ ಗುಣಮಟ್ಟದ ರೇಷ್ಮೆ ಬೆಳೆದ್ರೆ, ಕ್ವಾಲಿಟಿ ರೇಷ್ಮೆ ಬೆಳೆದ್ರೆ ಕೆಜಿಗೆ 145 ರೂಪಾಯಿ ಸೇರಿಸ್ಕೊಡ್ತಾರೆ ಮಾರ್ಕೆಟ್ ಅಲ್ಲಿ. ಒಂದು ಕೆಜಿ ಗೂಡಿಗೆ ನಮ್ದು 600 ರೂಪಾಯಿ ಓದ್ತೀನಿ, ಅದಕ್ಕೆ 145 ರೂಪಾಯಿ ಸೇರಿಸ್ಕೊಡ್ತಾರೆ ಸರ್ಕಾರದವರು. ನಮ್ದು ಗುಣಮಟ್ಟದ ರೇಷ್ಮೆ ಬೆಳೆದಿರ್ತೀವಿ, ಗೂಡು ಅವತ್ತು ಯಾರು ತಾಣಾರಿಲ್ಲ ಅನ್ನಿ, ನೂಲಿಗೆ ಕೂಗಿಸ್ತಾರೆ ಹರಾಜು. ಆಗ ಅವ್ರು ಏನ್ ಮಾಡ್ತಾರೆ, 300 ರೂಪಾಯಿಗೆ ನೂಲಿಗೆ ಹೋದ್ರೆ 345 ರೂಪಾಯಿಗೆ ಗೌರ್ಮೆಂಟ್ ಅವರು ಸಹಾಯಧನ ಸೇರಿಸ್ಕೊಡ್ತಾರೆ. ಒಟ್ಟಿಗೆ 600 ರೂಪಾಯಿ ಮೇಲೆ ರೀಚ್ ಆಗ್ಬೇಕು ಆ ರೈತನಿಗೆ, ಗುಣಮಟ್ಟ ಬೆಳೆದಾಗ. ಕ್ವಾಲಿಟಿ ಬೆಳೆದಾಗ ಮಾತ್ರ, ಕ್ವಾಲಿಟಿ ಬೆಳೆದಾಗ ಇಲ್ದ ಹೋದ್ರೆ ಕೊಡಲ್ಲ ಅವರು. ಈಗ ಗುಣಮಟ್ಟದ ಗೂಡು ಇದು ಅಂತ ಹೇಳಿ ನಿರ್ಧಾರ ಮಾಡೋದು ಹೆಂಗೆ? ಅವರು ಕೆಜಿಗೆ 550-600 ಗೂಡು ತುಗ್ಬೇಕು, ಆಮೇಲೆ 100 ಮೊಟ್ಟೆ ಕುಯ್ತಾರೆ. ಆ ಹುಳುಗಳು ಒಳಗಡೆ ಪೀಪ ಚೆನ್ನಾಗಿರ್ಬೇಕು, ಅದು ಕೆಟ್ಟೋಗಿರ್ಬಾರ್ದು. ಇಲ್ಲ ಕೆಲವರು 1/2 ಕೆಜಿನೇ ಕುಯ್ತಾರೆ ಕೆಲವು ಮಾರ್ಕೆಟ್ ಅಲ್ಲಿ, ಕೆಲವು ಮಾರ್ಕೆಟ್ ಅಲ್ಲಿ 100 ಸ್ಯಾಂಪಲ್ ತಗೊಂಡು ಕುಯ್ತಾರೆ. ಒಳಗಡೆ 1-2 ಕೆಟ್ಟೋಗಿದ್ರೆ ಪಾಸು, ಇಲ್ಲ 10-15 ಕೆಟ್ಟೋಗಿದ್ರೆ ಅದು ಬೇಡ ಅಂತಾರೆ, ತಿರಸ್ಕರ್ತಾರೆ. ಕೆಲವು ಸತಿ ಆಯಿಸಿ ಮಾರಿಸ್ತಾರೆ, ಕೆಲವು ಸತಿ ಬೇಡ ಅಂತ ನೂಲಿಗೆ ಹೋಗಿಸ್ಬಿಡ್ತಾರೆ. ನಾವು ಅಚ್ಚುಕಟ್ಟಾಗಿ ಚೆನ್ನಾಗಿ ಬೆಳ್ಕೊಂಡು ಹೋಗ್ಬೇಕು, ಗುಣಮಟ್ಟದ ಗೂಡು ಬೆಳ್ಕೊಂಡು ಹೋದಾಗ ನಮಗೂ ಆದಾಯ, ಮಾರ್ಕೆಟ್ ಅಲ್ಲಿ ನಮ್ದು ಪಾಸ್ ಆಗುತ್ತೆ. ಕೆಲವೊಂದು ಮಾನದಂಡಗಳು ಇರುತ್ತವೆ, ಅವುಗಳನ್ನ ಪಾಲನೆ ಮಾಡಿದ್ದಾದ್ರೆ ಒಳ್ಳೆ ಗುಣಮಟ್ಟದ ಮಾರ್ಕೆಟ್ ಅಲ್ಲಿ ಮಾರಾಟ ಆಗುತ್ತೆ. ನಮಗೆ ರೀಲಿಂಗ್ ಹೋಗೋದಕ್ಕಿಂತ ಬಿತ್ತನೆಗೆ ಹೋದ್ರೆ ಒಳ್ಳೆ ಆದಾಯ ರೈತನಿಗೆ. ಮೊಟ್ಟೆ ಎಲ್ಲಿಂದ ತರ್ತೀರಿ? ನಾವು ಹಾಸನ ಗ್ರೇನೇಜ್ ಇಂದ ತರ್ತೀವಿ, ಮತ್ತೆ ಕೆಲವು ಸತಿ ಕೇರ್ಪೇಟೆ ತಗತೀವಿ, ಹಾಸನದಲ್ಲೇ ಹೆಚ್ಚ ತಗತೀನಿ. ಎಲ್ಲಿ ಚೆನ್ನಾಗಿರುತ್ತೆ? ಎರಡು ಚೆನ್ನಾಗಿರ ಸರ್, ಹಾಸನ್ ನಿಯರ್ ಚೆನ್ನಾಗಿರುತ್ತೆ. ಕೆಲವು ಸತಿ ಮೊಟ್ಟೆ ಸಿಗದಾಗ ಕೇರ್ಪೇಟೆ ತಗತೀನಿ, ಅಲ್ಲಿ ಹೋಗಿ ತಂದು ಮಾಡ್ಕೊಂಡು ಹೋಗೋದು. ಈಗ ಗೂಡು ಬಿಚ್ಚಾಣಿಕೆ ಯಾವಾಗ ಮಾಡ್ತೀರಾ, ಹೆಂಗ್ ಮಾಡ್ತೀರಾ? ಗೂಡು ಚಂದ್ರಿಕೆ ಹಾಕಿದ ಒಂದ್ ವಾರ 6-7 ದಿವಸದಲ್ಲಿ CSR2 ಬಿತ್ತೀವಿ. ನಾವೇನಾದ್ರು ಹೈಬ್ರಿಡ್ ಮಾಡಿದ್ರೆ 6-7 ದಿವಸ, ಅದು 6 ದಿವಸ ಒಳಗಡೆ ಪೀಪ ಬಲ್ತಿರ್ಬೇಕು. ನಾವು 100 ಮೊಟ್ಟೆ ಕೂದ್ ನೋಡ್ತೀವಿ, 5-5 ದಿವಸ ಕೂದ್ ನೋಡ್ತೀವಿ, ಅದು ಒಳಗಡೆ ಪೀಪ ಚೆನ್ನಾಗಿ ಬಲ್ತಿತ್ತ ಅಂತ ಕಡಲೆಕಾಯಿ ಕಲರ್ ಬಂದಿರುತ್ತೆ, ಆ ಕಲರ್ ಬಂದಾಗ ಬಿಚ್ಕೊಂಡು 7-9 ದಿವಸ ತಪ್ಪಿರಿ 8-9 ದಿವಸ ತಗೊಂಡು ಹೋಗ್ತೀವಿ ಮಾರ್ಕೆಟಿಗೆ. ಎಲ್ಲಿ ಮಾರಾಟ ಮಾಡೋದು? ಹಾಸನ್ನು ತುಮಕೂರು. ಮೊದಲು ತುಮಕೂರು ಮಾರ್ಕೆಟಿಗೆ ಹೋಗ್ತಾ ಇದ್ದೆ, ಈಗ ಹಾಸನ್ಗೆ ಹೋಗ್ತಾ ಇದ್ದೀನಿ. ಹಾಸನ್ ಇಲ್ಲೇ ಡೈರಿ ಮುಂದ್ಗಡೆ ಇದೆ, ಅಲ್ಲೇ ಮಾರಾಟ ಮಾಡ್ತೀನಿ. ಚೆನ್ನಾಗಿದ್ಯಾ ಇಲ್ಲಿ ಸೌಲಭ್ಯಗಳೆಲ್ಲ? ಚೆನ್ನಾಗಿದೆ ಸರ್. ಒಳ್ಳೆ ಬೆಲೆನೂ ಸಿಗುತ್ತೆ? ಒಳ್ಳೆ ಬೆಲೆನೂ ಸಿಗುತ್ತೆ ಸರ್, ಬೆಲೆ ಪರವಾಗಿಲ್ಲ. ನಾನು 5-6 ವರ್ಷ ಕೃಷಿ ಮಾಡಿದ್ರಲ್ಲಿ ಫೆಬ್ರವರಿಲಿ ಒಳ್ಳೆ ರೇಟ್ ಸಿಕ್ತು, ಕೆಜಿಗೆ 2,500 ರೂಪಾಯಿ ಹೋಗಿತ್ತು ಕೆಜಿಗೆ. ಒಳ್ಳೆ ದುಡ್ಡಾಯ್ತು, ಒಳ್ಳೆ ಒಂದು ಕಡಿಮೆ ಇತ್ತು. ನಾನು 2.5 ಕ್ವಿಂಟಾಲ್ ಬೆಳೆದಾಗೆಲ್ಲ ಅಷ್ಟು ರೇಟ್ ಇರಲಿಲ್ಲ, ಮೋಲಿ 800-900 ರೂಪಾಯಿ ಕೊಟ್ಟು ಬಂದೆ. ಹೋದ ಫೆಬ್ರವರಿಲಿ ಮಾತ್ರ 94 ಕೆಜಿ ಇತ್ತು, 2,500 ರೂಪಾಯಿ ರೇಟ್ ಸಿಕ್ಕಿತ್ತು. ಒಳ್ಳೆ ಒಳ್ಳೆ ರೇಟು, ಒಳ್ಳೆ ರೇಟು. ನಾನು 5 ವರ್ಷದಲ್ಲಿ ಇದೇ ಪ್ರಥಮವಾಗಿ ರೇಟ್ ಸಿಕ್ಕಿದ್ದು. ರೇಷ್ಮೆ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಏನೇನು ಅನುಕೂಲಗಳನ್ನು ಮಾಡ್ಕೊಂಡ್ರಿ, ಮನೆಗಾಗ್ಬೋದು, ಮಕ್ಳಿಗಾಗ್ಬೋದು, ನಿಮ್ಗಾಗ್ಬೋದು, ಏನು ಅನುಕೂಲ ಮಾಡ್ಕೊಂಡಿದ್ರಿ? ಅನುಕೂಲ ಅಂದ್ರೆ ಸರ್, ಕೆಲವು ಬೋರ್ವೆಲ್ ಹಾಕ್ಸಿ ಸ್ವಲ್ಪ ಇದ್ ಮಾಡ್ಕೊಂಡೆ, ಇಲ್ಲಿ ಒಂದ್ ಸ್ವಲ್ಪ ಟಿ ಸಿ ಪ್ರಾಬ್ಲಮ್, ಈ ಸಲ 2.5 ಲಕ್ಷ ರೂಪಾಯಿ ಕೊಟ್ಟು ಸೆಲ್ಫ್ ಟಿ ಸಿ ಮಾಡಿಸ್ಕೊತಾ ಇದ್ದೀನಿ, ಮನೆ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದೀನಿ, ಮುಂದಿನ ವರ್ಷ ಇಡಿಬೇಕು ಅಂತ ಎಲ್ಲ ಇದ್ ಮಾಡ್ಕೊಂಡಿದ್ನಿ. ನಾವು ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕು ಅಂದ್ರೆ ರೇಷ್ಮೆನೆ, ತೋಟ ಪೂರ್ತಿ ಹೋಗಿತ್ತು. ಯಾರು ರೇಷ್ಮೆ ಹಾಕಿದವರು ಯಾರು ಹಿಂತಿರುಗಿ ಬೇರೆ ಕಡೆ ಹೋಗಲ್ಲ, ಯಾಕೆಂದ್ರೆ ಅದ್ರ ಆದಾಯ ನೋಡಿದ್ರೆ ಕಷ್ಟ ಇರುತ್ತೆ, ಕಷ್ಟ ಎಲ್ಲೂ ಇಲ್ಲ ಅಂತ ಹೇಳಲ್ಲ, ಆದ್ರೆ ಆದಾಯ ನೋಡ್ಕೊಂಡ್ರೆ ಬೇರೆ ಕಡೆ ಹೋಗಲ್ಲ. ರೈತನ ಆರ್ಥಿಕ ಅಭಿವೃದ್ಧಿ ಪಡಿಸುವಲ್ಲಿ ರೇಷ್ಮೆ ಬಹಳ ಬಹುಮುಖ್ಯ ಪಾತ್ರ ವಹಿಸುತ್ತೆ, ಕಷ್ಟಪಟ್ಟರೆ ಮಾತ್ರ. ನೀವೇ ಉದಾಹರಣೆ. ನಾವೇ ಉದಾಹರಣೆ. ಹೌದು, ನಾವೇ ಉದಾಹರಣೆ. ಕೃಷಿ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಇದ್ದನು 2016-17 ಅಷ್ಟು ಬರಗಾಲ. ಅವತ್ತು ರೇಷ್ಮೆ ಹಾಕೊಂಡು ಇಲ್ಲೇ ನಾನ್ ಜೀವನ ನಡೆಸಂಗ ಆಯ್ತು. ರೇಷ್ಮೆ ಹಾಕಲಿಲ್ಲ ಅಂದ್ರೆ ಊರ್ನ ಬಿಟ್ಬಿಡ್ತಾರೆ. ಹೌದೌದು, ಅವತ್ತಿನ ಬರಗಾಲ ಏನೂ ಇರ್ಲಿಲ್ಲ ಬಿಡಿ, ನೀರೇ ಇರ್ಲಿಲ್ಲ ಭೂಮಿಲಿ. ಅಂತ ಪರಿಸ್ಥಿತಿಲಿ ರೇಷ್ಮೆ ಇಟ್ಕೊಂಡು ಅವತ್ತಿಂದ 5 ವರ್ಷದಿಂದ ಇಲ್ಲೇ ಇದೀನಿ ಅಂದ್ರೆ ರೇಷ್ಮೆನೆ ಬಹುಮುಖ್ಯ ಆರ್ಥಿಕ ಬೆಳೆ. ಚೆನ್ನಾಗಿ ಆಗಿದೆ, ಸಂಸಾರಕ್ಕೂ ಕೂಡ ಚೆನ್ನಾಗಿ ಆಗಿದೆ. ಸಂಸಾರಕ್ಕೂ ರೇಷ್ಮೆ ಬೆಳಿಬೇಕು ಅಂತ ಅನ್ಕೊಂಡಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೇಷ್ಮೆ ಬೆಳಿಬೇಕು ಅಂತಕೊಂಡ್ರಿಗೆ ಇಂದು ಮುಂದೆ ನೋಡ್ದಲೆ ನಮ್ಮ ಯುವ ರೈತರು ಇದಾರೆ, ಯುವಕರು, ಅವರು ಬೇರೆ ಕಡೆ ಹೋಗೋದ್ ಬೇಡ. ಜಮೀನಿತ್ತು ನೀರಿತ್ತು ಅಂದ್ರೆ ರೇಷ್ಮೆಯನ್ನ ಇಂದು ಮುಂದೆ ನೋಡಿದ್ರೆ ನಾಟಿ ಮಾಡಬಹುದು, ಅದಕ್ಕೆ ಬೇಕಾದಷ್ಟು ಸಹಾಯಧನ ಇರುತ್ತೆ, ಮಾಡಬಹುದು. ನಾನು ಇದ್ರ ಜೊತೆಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮೂರಿನಲ್ಲಿ 2001 ನಾನು ಪರಿಸರ ಪ್ರೇಮಿ, ಸುಮಾರು ಒಂದು 250-300 ಗಿಡಗಳನ್ನು ಬೆಳೆಸಿದ್ನಿ ಸರ್ಕಾರಿ ರಂಗದಲ್ಲಿ, ಸರ್ಕಾರಿ ಜಮೀನಿನಲ್ಲಿ ಸುಮಾರು ಎಬ್ಬೇವು, ಸಿಲ್ವರು, ಆಲ, ಅರಳಿ ಸುಮಾರು ಬೆಳೆಸಿದೆ. ಊರೊಳಗೆಲ್ಲ ರೋಡ್ ಸೈಡ್ ಹಾಕಿರ್ತಲ್ಲ ಗಿಡಗಳು, ಅಷ್ಟು ಹೂ ಬಿಡುತ್ತಲ್ಲ ಆ ಗಿಡಗಳು ಎಲ್ಲಾನು ಬೆಳೆಸ್ಕೊಟ್ಟೆ. ಅದನ್ನ ಈಗ ಸ್ವಲ್ಪ ಹಾಳ್ ಮಾಡ್ತಾ ಇದ್ದಾರೆ, ಅದು ನೋವಾಗತ್ತೆ. ನಿಮ್ ಕೆಲ್ಸ ನೀವ್ ಮಾಡ್ತಾ ಇರಿ. ಯಾಕೆ ಅಂತ ಅಂದ್ರೆ ಎಲ್ಲರೂ ನಮ್ಮಂಗೆ ಇರ್ಬೇಕು ಅಂದ್ರೆ ಇರೋದಿಲ್ವಲ್ಲ. ನಾವು ಒಂಥರ ಆಲೋಚನೆ ಮಾಡಿದ್ರೆ ಇನ್ನೊಬ್ರು ಇನ್ನೊಂದರ ಆಲೋಚನೆ ಮಾಡ್ತಾರೆ, ಕೊನೆಗೆ ಯಾವ್ದು ಸರಿ ಅಂತ ಹೇಳಿ ಅನ್ಸುತ್ತೋ ಅವಾಗ ಅವರೇ ದಾರಿಗೆ ಬರೋಂತ ಸಾಧ್ಯತೆ ಇರುತ್ತೆ. ಯುವಕರು ಮಾಡ್ಬೇಕು ಅಂತ ಜೊತೆ ಸೇರ್ಕೊತಾರೆ. ನಾನು ಹೇಳ್ತೀನಿ, ನೀವು ಒತ್ತೆ ನಡಿ ಮರ ಒಂದು ಎತ್ಕೊಳ್ಳಿ ಅಂತ, 100 ನೆಟ್ರು ಒಂದ್ಸತಿ ಒಂದು ಎತ್ಕೊಳ್ಳಲ್ಲ. ಫೋಟೋ ತಕ್ಕತ್ತಾರೆ, ಫೋಟೋ ತಕ್ಕಬಿಟ್ಟು ವಾಟ್ಸಪ್ ಅಲ್ಲಿ ಹಾಕತ್ತಾರೆ, ಅಷ್ಟೇ ಕೆಲಸ ಅವ್ರದ್ದು. ಅದರ ಮುಂದಳದು ಬೆಳೆಸ್ಬೇಕು, ಅದ ನಿಗಾ ನೋಡಲ್ಲ. ಆತರ ಹೇಳ್ತೀನಿ, ಒಂದ್ಸತಿ ಸೇರ್ಕೊಂಡಿದ್ದೆ, ಒಂದ್ 100 ಮರ ನೆಡ್ತಾ ಇದ್ರು, ಆಲದ ಮರ ನಾನು ಸೇರ್ಕೊಂಡೆ. ಇಷ್ಟೆಲ್ಲ ನೆಡದ್ ಬೇಡ, ಒಂದ್ 10 ನೆಡಿ, 10 ಬೇಕಾದ್ರೆ 5 5 ಅದೇ ಸಾಕು ಅಂತೀನಿ. ಅವ್ರೇನಿಲ್ಲ, ತಕ್ಕೊಂಡು ಫೋಟೋ ಅಷ್ಟೇ, ವಾಟ್ಸಪ್ ಕಣವರೆಗೂ ಅಷ್ಟೇ, ಅದ್ ಹಿಂದೆ ಮುಂದೆ ನೋಡಲ್ಲ. ಹಾಗೆ ಸುಮಾರು 2001 ನಾನು ಇದಕ್ಕೆ ಬಂದೆ, ಸಮಾಜ ಸೇವೆಗೆ ಬಂದೆ. ಅವತ್ತಿಂದ ಮರಗಿಡ ನೆಡ್ಕೊಂಡ್ಬಂದಿ, ಒಂದ್ 300-350 ಮರಗಳು ಇವತ್ತು ಕೆಲವು ಹಾಳಾಗ್ತಾ ಇದೆ. ಯಾಕೆ ಈ ತರ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್? ನಾವು 2001 ಇದಕ್ಕೆ ರಾಣಿಗಣ ಸಿದ್ದಿ ಕಡೆಗೆ ಕರ್ಕೊಂಡು ಹೋಗಿದ್ರು DRDAB ಅವರು ಟೂರು. ಅಲ್ಲಿ ತುಂಬಾ ಬಿಸಿಲು, ತುಂಬಾ ಡ್ರೈಲ್ಯಾಂಡು, ಅಂತ ಪ್ರದೇಶಗಳಲ್ಲಿ ಮರ ನೆಟ್ಕೊಂಡು ಕೃಷಿ ಮಾಡ್ತಾವ್ರೆ ರೈತರು. ನಮ್ ಪ್ರದೇಶ 100 ಉತ್ತಮ, ಇಂಥ ಕಡೆ ನಾವ್ ಯಾಕೆ ಮರ ಗಿಡ ಬೆಳೆಸ್ಬಾರ್ದು? ಮತ್ತೆ ತಣ್ಣಗಿರುತ್ತೆ, ಮರ ಗಿಡ ಬೆಳೆಸ್ತು ಅಂದ್ರೆ ಮಳೆ ಆಗತ್ತೆ, ಪರಿಸರ ಚೆನ್ನಾಗಿರುತ್ತೆ, ನಮ್ಮ ಜಾಗದಲ್ಲೇ ನಾವು ಮಾಡ್ಬೋದಲ್ಲ ಅಂತ. ಇದರ ಜೊತೆಗೆ ಜೊತೆಯಲ್ಲೇ ಎರಡೂ ಆಗ್ಬೇಕು, ಗ್ರಾಮದ ಅಭಿವೃದ್ಧಿ, ದೇಶಕ್ಕೆ ನಾವು ಅದು ಕೊಡುಗೆ ಕೊಟ್ಟಂಗೆ ಗ್ರಾಮದ ಅಭಿವೃದ್ಧಿ ಆಗ್ಬೇಕು, ನಮ್ಮ ಅಭಿವೃದ್ಧಿ ಜೊತೆ ಜೊತೆಲೆ ಆದ್ರೆ ಅದು ಚಂದ. ನಾವು ಅಭಿವೃದ್ಧಿ ಆಗ್ಬಿಟ್ಟು ನಾವು ಕೊನೆಗಾಗಣ ಅಂದ್ರೆ ನಮ್ಮ ವಯಸ್ಸು ಮುಗ್ದೋಗಿರುತ್ತೆ. ಅದಕ್ಕೆ ಜೊತೆಲೆ ಆಗ್ಬೇಕು ಅಂತ ಅವತ್ತಿಂದ ಸ್ಟಾರ್ಟ್ ಮಾಡಿದೆ. ಬದುಕಿರುವಾಗಲೇ ನಮ್ಮ ಏಳಿಗೆ ನೋಡ್ಬೇಕು, ನಮ್ಮ 3ನೇ ಏಳಿಗೆ ನೋಡ್ಬೇಕು ಅಂತ ಅವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡೆ. ಒಂದ್ 300 ಮರಗಳು ಇದೆ ಈಗ್ಲೂ ಆಲ್ರೆಡಿ ಸಾರ್ವಜನಿಕ ರಂಗದಲ್ಲಿ ಇದೆ ಸರ್. ಸಂತೋಷ ಆಗುತ್ತೆ ಅದನ್ನ ನೋಡಿದಾಗ. ಹೌದು ಸರ್, ಸಂತೋಷ ಆಗುತ್ತೆ. ಕೆಲವು ಹಾಳು ಮಾಡಕ್ ನೋಡ್ತಾರೆ, ವಿರೋಧಗಳು ಇದ್ದೇ ಇರುತ್ತೆ, ಊರು ಅಂದ್ಮೇಲೆ ವಿರೋಧಗಳು ಇರುತ್ತೆ. ಸಪೋರ್ಟ್ ಮಾಡೋರು ಇದಾರೆ, ಭಾರಿ ಜನ ಸಪೋರ್ಟ್ ಮಾಡಿರು, ಕೆಲವರು ವಿರೋಧಿಗಳು ಇರ್ತಾರೆ. ಅದಕ್ಕಾಗಿ ಕೆಲವು ಕೋರ್ಟ್ ಎಲ್ಲ ತಿರುಗಿದು ಸರ್ಕಾರಿ ಜಮೀನುಗಳಲ್ಲಿ, ಈಗ ಒತ್ತುವರಿಗಳು ಇರ್ತಾವಲ್ಲ ಪಕ್ಕ ಪಕ್ಕ, ಅದಕ್ಕೂ ಒಂದ್ 2-3 ಕೋರ್ಟ್ ತಿರುಗಿದು. ಆಮೇಲೆ ಅತ್ತಾಗಿ ಸುಮ್ಮನಾದ್ರು ಅವ್ರು. ಈಗ ರೇಷ್ಮೆ ಕೃಷಿ ಮಾಡ್ತೀರಾ, ಇನ್ನೂ ಒಂದಷ್ಟು ತೋಟ ಇದೆ, ಇನ್ನೊಂದ್ ಸ್ವಲ್ಪ ಜಮೀನು ಇದೆ, ಇದೆಲ್ಲ ಮಾಡ್ಕೊಂಡು ನಿಮ್ಗೆ ಅಲ್ಲಿ ಊರಲ್ಲಿ ಹೋಗ್ಬಿಟ್ಟು ಗಿಡ ನೆಡಕ್ಕೂ ಟೈಮ್ ಇರುತ್ತಾ? ಟೈಮ್ ಇರತ್ತ ಸರ್, ಟೈಮ್ ಏನು ಏನು ವರ್ಷಕ್ಕೆ ಒಂದ್ 10 ಗಿಡ ನೆಟ್ರೇನು ಇದಿಲ್ಲ. ನಾವು ಹೋಗೋ ದಾರಿಲ್ಲೇ ನೆಟ್ಕೊಂಡಿರ್ತೀನಿ, ಇಲ್ಲ ಕೆರೆ ಸುತ್ತ ಎಲ್ಲ ನೆಟ್ಟಿದೀನಿ, ಊರ್ ಪಕ್ಕ ಅಕ್ಕಪಕ್ಕ ಎಲ್ಲ ನೆಟ್ಟಿದೀನಿ. ಇರುತ್ತೆ ಟೈಮ್, ಕಾಲಾವಕಾಶ, ನಾವ್ ಯಾವತ್ತೂ ಏನು ಫುಲ್ ಬಿಸಿ ಆಗಿರಲ್ಲ. ರೇಷ್ಮೆ ಕೃಷಿ ಮಾಡಿದ್ರು ನಾವ್ ಹೋಗಿ ಬರುವಾಗ್ಲಾರು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಆ ಗಿಡಗಳನ್ನ. ವರ್ಷಕ್ಕೆ ಒಂದ್ಸತಿ ಮಳೆಗಾಲದಲ್ಲಿ ನೆಟ್ಟರೆ ಸಾಕು, ಅದ್ ಬೆಳ್ಕತಾ ಇರುತ್ತೆ, ಅದ್ ನೋಡ್ಕೊಂಡು ನಿರ್ವಹಣೆ ಮಾಡ್ಕೊಂಡ್ರೆ ಸಾಕು, ಹಾಳು ಮಾಡ್ದೇ ಇದ್ರೆ ಸಾಕು ಜನ. ಹೌದು, ಲಿಂಗರಾಜ್ ಅವರೇ, ಅಂತಿಮವಾಗಿ ರೇಷ್ಮೆ ಕೃಷಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಯುವಜನತೆಗೆ ನಾನು ಹೇಳೋದಿಷ್ಟೇ, ಬೆಂಗಳೂರು ಕಡೆ ಹೋಗೋದನ್ನ ಬಿಡಿ, ಸಾಕಷ್ಟು ಜಮೀನಿದೆ, ಮಳೆನೂ ಆಗ್ತಾ ಇದೆ ಹೋದ ವರ್ಷದಿಂದ, ಈ ವರ್ಷ ಸ್ವಲ್ಪ ತಡವಾಗಿದೆ. ರೈತನ ಆರ್ಥಿಕ ಅಭಿವೃದ್ಧಿ ಪಡಿಸಲಿ ರೇಷ್ಮೆ ಕೃಷಿ ಬಹಳ ಮುಖ್ಯ. ನನಗೆ ಅನಿಸಿದ ಮಟ್ಟಿಗೆ ಮಾಡಬಹುದು, ಎಲ್ಲಾ ರೈತರು ಮಾಡಬಹುದು, ಆರ್ಥಿಕತೆ ಮುಂದೆ ಬರಬಹುದು. ಬೇಕಾದ್ರೆ ಮಾಡಿ ನೋಡ್ಲಿ, ಹೊಸದಾಗಿ ಒಂದು ವರ್ಷ ಆದಾಯ ಕಡಿಮೆ ಇರುತ್ತೆ, ಸಪ್ಪೋರ್ ಅವರಿಗೆ ಒಂದ್ ವರ್ಷ ಬೇಕು, ಆಮೇಲೆ ಸಪ್ ಸ್ಟಾರ್ಟ್ ಆಗುತ್ತೆ, ಆದಾಯನೂ ಸ್ಟಾರ್ಟ್ ಆಗುತ್ತೆ. ನಾವು ರೈತರು ಯಾವತ್ತು ರೇಟ್ ನೋಡ್ಬಾರ್ದು, ಗುಣಮಟ್ಟದ ಒಳ್ಳೆಯ ಬೆಳೆ ಬರಬೇಕು ಅಂತ ನೋಡ್ಬೇಕಷ್ಟೆ, ಆಮೇಲೆ ರೇಟ್ ತಾನಾಗೆ ತಾನೆ ಸಿಗುತ್ತೆ. ಒಂದ್ ಬೆಳೆಗೆಲ್ಲ ಇನ್ನೊಂದ್ ಬೆಳೆ ಸಿಗುತ್ತೆ. ಒಳ್ಳೆ ಗುಣಮಟ್ಟದ ರೇಷ್ಮೆ ಕೂಡ ಬೆಳಿಬೇಕು, ಅದು ನಾವು ಕಲ್ತ್ಕೋಬೇಕು. ರೇಷ್ಮೆ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಅನುಭವಗಳು ಇನ್ನೂ ಹೆಚ್ಚು ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ನಮ್ಮ ಕೇಳುಗರು ಸಂಪರ್ಕ ಮಾಡುವಂತದ್ದು ಹೇಗೆ? ಫೋನ್ ನಂಬರ್ ಇದೆ, ಹೇಳಿ ಮೊಬೈಲ್ ನಂಬರ್. 8497 8416 01. ಇನ್ನೊಮ್ಮೆ ಹೇಳಿ, 8497 8416 01. ಒಳ್ಳೆಯದು ಲಿಂಗರಾಜ್ ಅವರೇ, ಇದುವರೆಗೆ ನಿಮ್ಮ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಹೋರಿಮಂಗಲಾಪುರದ ಪ್ರಗತಿಪರ ಕೃಷಿಕ ಎಂಎಲ್ ಲಿಂಗರಾಜು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿಮಧುಸೂದನ್. ಕೇಳುಗರೆ, ನಾಳಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿಯಲ್ಲಿ, ಕುರಿಗಳಿಗೆ ಕೊಟ್ಟಿಗೆ ಪದ್ದತಿಯಲ್ಲಿ ಮೇವು ಪೂರೈಕೆ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ಎನ್ ಸುರೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಮೊದಲಿಗೆ ಚಕ್ರವ್ಯೂಹ ಚಿತ್ರದ ಈ ಗೀತೆ. ನಿಜ ಹೇಳುವೆನು ಅಮ್ಮ, ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ, ನೀನು ಕಥೆಯ ಹೇಳುವ ರೀತಿ ಅದು ಏಕೋ ಕಾಣೆ ಅಪ್ಪ, ನನ್ನು ಕಂಡರೆ ಪ್ರೀತಿ. ನಿಜ ಹೇಳುವೆನು ಅಮ್ಮ, ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ, ನೀನು ಕಥೆಯ ಹೇಳುವ ರೀತಿ ಅದು ಏಕೋ ಕಾಣೆ ಅಪ್ಪ, ನನ್ನು ಕಂಡರೆ ಪ್ರೀತಿ. ನಿಜ ಹೇಳುವೆನು ಅಮ್ಮ, ನಿನ್ನ ಕಂಡರೆ ಪ್ರೀತಿ. ನೀವು ಕೇಳ್ತಾ ಇರುವಂತಹ ಈ ಗೀತೆನ ಹಾಡಿದ್ದಾರೆ ಪಿ ಸುಶೀಲಾ ಮತ್ತು ಎಸ್ ಜಾನಕಿ. ಗೀತೆಗೆ ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ಸಂಯೋಜನೆ ಶಂಕರ್ ಗಣೇಶ್ ಅವರದು. ಅಮ್ಮ. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ ಅದು ಏಕು ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ ಅಂತ ಚಿತ್ರದ ಗೀತೆ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಗೀತೆಗೆ ಸಾಹಿತ್ಯ ಗೀತಪ್ರಿಯ ಅವರದು. ಅಂತ ಚಿತ್ರದ ಮತ್ತೊಂದು ಗೀತೆಯನ್ನ ಕೇಳಿ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಗೀತೆಗೆ ಸಾಹಿತ್ಯ ಆರ್ಎನ್ ಜಯಗೋಪಾಲ್, ಸಂಗೀತ ಸಂಯೋಜಿಸಿದ್ದಾರೆ ಜಿಕೆ ವೆಂಕಟೇಶ್.